ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆ ಪೋಷಕಾಂಶಗಳು ಮತ್ತು ಅದರ ಸೇವನೆಯಿಂದ ದೊರೆಯುವ ಅನುಕೂಲತೆಗಳ ಕುರಿತು ಲಿಂಗಸಗುರು ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ನವಣೆ ಪೋಷಕಾಂಶಗಳು ಮತ್ತು ಅದರ ಸೇವನೆಯಿಂದ ದೊರೆಯುವ ಅನುಕೂಲತೆಗಳ ಕುರಿತು ಲಿಂಗಸಗೂರು ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆಯಲ್ಲಿರ್ತಕ್ಕಂತಹ ಪೋಷಕಾಂಶಗಳು, ಆ ಒಂದು ನವಣೆಯನ್ನ ನಾವು ಆಹಾರವನ್ನಾಗಿ ಸೇವಿಸೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಉಪಯೋಗಗಳಾಗ್ತವೆ ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ನವಣೆ ಸೇವನೆ ಮಾಡೋದು ಪ್ರಯೋಜನ ಇದೆ ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದಂತಹ ಡಾಕ್ಟರ್ ವಾಣಿಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ವಾಣಿಶ್ರೀ ಅವರೇ. ನಮಸ್ಕಾರ. ಮೊದಲನೇದಾಗಿ ನವಣೆಗೆ ಬಂದಾಗ, ಇತ್ತೀಚೆಗೆ ನವಣೆ ಬೆಳೆಗೆ ಬಹಳಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ, ಹೇಗನ್ಸುತ್ತೆ ನಿಮ್ಮ ಭಾಗದಲ್ಲಿ ಇರಬಹುದು, ನಮ್ಮ ಜಿಲ್ಲೆಯಲ್ಲಿ ನವಣೆಯನ್ನ ಬೆಳೀತಕ್ಕಂತ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ ಅಂತೀರಾ? ನವಣೆ ಬೆಳೆಯುದಾದ್ರೆ ಇಲ್ಲಿ ಸುಧಾರಿತ ತಳಿಗಳು ಯಾವ್ಯಾವಿದಾವೆ ಮತ್ತು ಅವುಗಳ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಈಗ ನವಣೆ ಒಂದು ಪೌಷ್ಟಿಕವಾದಂತಹ ಒಂದು ಸಿರಿಧಾನ್ಯ. ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆಯಾಗಿರೋದ್ರಿಂದ ಇನ್ನ ಹೆಚ್ಚು ಪ್ರಾಮುಖ್ಯತೆ ನಾವು ಈ ಸಿರಿಧಾನ್ಯಗಳಿಗೆ ಈ ವರ್ಷ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಈ ನವಣೆಯಲ್ಲಿ ಇರ್ತಕ್ಕಂತ ಒಂದು ಸುಧಾರಿತ ತಳಿಗಳ ಬಗ್ಗೆ ನಾವು ನೋಡಿದಾಗ HMT 100-1 ಅಂತ ಒಂದಿದೆ, ರಾಯಚೂರು ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿರ್ತಕ್ಕಂತ ಒಂದು ತಳಿಯಾಗಿರ್ತಕ್ಕಂಥದ್ದು. ನಂತರ HN 46 ಅಗ್ರಿ ರಿಸರ್ಚ್ ಸ್ಟೇಷನ್ ಇಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಂತರ ಧಾರವಾಡದ ಒಂದು ವೆರೈಟಿ ಇದೆ, DHFT ಅಂತೇಳಿ, ಅದು ಕೂಡ ಒಂದು ಉತ್ತಮ ತಳಿಯಾಗಿದೆ. ಮೂರು ತಳಿಗಳಲ್ಲಿ ನಾವು ಮೊದಲು ಏನ್ ಬೆಳೀತಾ ಇದ್ರು ರೈತರು ಅವುಗಳಿಗೆ ಹೋಲಿಸಿ ನೋಡಿದಾಗ ಇದರ ಇಳುವರಿ ನಮಗೆ 6-8 ಕ್ವಿಂಟಲ್ನಷ್ಟು ಇಳುವರಿ ಬರುತ್ತೆ. ಸಾಧಾರಣವಾಗಿ ರೈತರು ತಮ್ಮ ಮನೆಯಲ್ಲಿ ಮೊದಲು ಹಾಲು ನವಣೆ ಅಂತ ಏನ್ ಬೆಳೀತಿದ್ರು, ಅದರಲ್ಲಿ 2-3 ಕ್ವಿಂಟಲ್ನಷ್ಟು ಇಳುವರಿ ಇರ್ತಾ ಇತ್ತು. ಆಲ್ಮೋಸ್ಟ್ ಡಬಲ್ ಆಗಿರ್ತಕ್ಕಂತ ಒಂದು ಇಳುವರಿಯನ್ನ ನಾವು ಈ ಸುಧಾರಿತ ತಳಿಗಳಲ್ಲಿ ತಗೊಳ್ಬಹುದಾಗಿದೆ. ಇದ್ರ ಜೊತೆಗೆ ನಾವು ಬರೀ ಕಾಳಿನ ಇಳುವರಿ ಅಷ್ಟೇ ಹೆಚ್ಚು ಅಂತಲ್ಲ, ಇದರ ಮೇವು ಕೂಡ ಬಹಳ ಉತ್ಕೃಷ್ಟವಾದ ಒಂದು ಮೇವು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಒಣ ಮೇವು ಹಾಕ್ತಾ ಇರ್ತೀವಿ, ರಸ ಮೇವು ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಇದು ಒಂದು ನವಣೆಯಲ್ಲಿ ಬರತಕ್ಕಂತ ಮೇವು. ಇದರ ಎಲೆಗಳು ತೆಳುವಾಗಿರೋದ್ರಿಂದ ದನಗಳು ತಿನ್ನೋದಕ್ಕೆ ಬಹಳ ಇಷ್ಟಪಟ್ಟು ತಿಂತಕ್ಕಂತ ಒಂದು ಮತ್ತು ಉತ್ತಮವಾಗಿ ಪೌಷ್ಟಿಕ ಇರತಕ್ಕಂತ ಒಂದು ಮೇವು. ನಮಗೆ ಒಂದು ಸುಮಾರು 45-40 ಕ್ವಿಂಟಲ್ನಷ್ಟು ಮೇವು ಇದರಿಂದ ಸಿಗುತ್ತೆ ನಮಗೆ ಒಂದು ಹೆಕ್ಟೇರ್ಗೆ. ಕಾಳುಗಳ ಜೊತೆಗೆ ಮೇವು ಕೂಡ ನಮಗೆ ಇವತ್ತೊಂದು ಸಮಸ್ಯೆ ಆಗಿದೆ. ಪಶುಗಳ ಒಂದು ಸಂಗೋಪನೆ ಮಾಡಬೇಕು ಅಂತ ಹೇಳಿದ್ರೆ ಮೇವಿಂದು ಒಂದು ಬಹಳ ದೊಡ್ಡ ಸಮಸ್ಯೆ. ಅಂತಹ ರೈತರಿಗೆ ಇದು ಒಂದು ವರದಾನ ಅಂತಾನೆ ಹೇಳ್ಬೋದು. ಕೇವಲ ಏಕ ಬೆಳೆಯಾಗಿ ಮಾಡಿದಾಗ ಏನಾಗುತ್ತೆ ರೈತರಿಗೆ, ನಮಗೆ ಅದರದ್ದು ಮಾರ್ಕೆಟಿಂಗ್ ಅಷ್ಟೊಂದು ಸಮಸ್ಯೆ, ತಗೊಳ್ಳೋರು ಇರೋದಿಲ್ಲ, ತಾವೇ ಸ್ವತಃ ಸಂಸ್ಕರಣೆ ಮಾಡಬೇಕು ಅಂತಾದ್ರೆ ಸ್ವಲ್ಪ ಕಷ್ಟದಾಯಕ. ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುವಾಗ ಕೆಲವೊಂದು ಮಷಿನರೀಸ್ಗಳು ತಗೊಳ್ಬೇಕಾಗತ್ತೆ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಷ್ಟ ಅನ್ನೋರು ಇಂಟರ್ ಕ್ರಾಪ್ ಆಗಿ ಕೂಡ ಮಾಡ್ಕೋಬಹುದು. ಅಂದ್ರೆ ಈ ಅಂತರ್ ಬೆಳೆ ಅಂತ ಹೇಳ್ತೀವಲ್ಲ, ಅಂತಹ ಬೆಳೆಗಳಿಗೆ ಅಂದ್ರೆ ಯಾವ್ಯಾವ್ದ್ರ ಜೊತೆಗೆ ಹಾಕೊಳ್ಬಹುದು ಅಂತಂದ್ರೆ ಹತ್ತಿ ಮತ್ತೆ ಈ ನವಣೆಯನ್ನ ಹಾಕೊಳ್ಬಹುದು. 5:1 ಅನುಪಾತದಲ್ಲಿ ನವಣೆಯನ್ನ ಬೆಳಿಬಹುದು. ಮತ್ತೆ ಶೇಂಗಾ ಜೊತೆ ಬೆಳ್ಕೊಳ್ಬಹುದು, ಅದು ಕೂಡ 5:1 ಅನುಪಾತದಲ್ಲಿ 5 ನವಣೆಯನ್ನ ಹಾಕಿದ್ರೆ 1 ಸಾಲು ಶೇಂಗಾವನ್ನ ಹಾಕೊಳ್ಬಹುದು. ನಂತರ ಹುರುಳಿ ಜೊತೆಗೂ ಕೂಡ ಇದನ್ನ ಮಾಡ್ಕೊಳ್ಬಹುದು. 1:1 ಅನುಪಾತದಲ್ಲಿ ಇದನ್ನ ಹುರುಳಿ ಜೊತೆ ಕೂಡ ಬೆಳಿಬಹುದು. ನಂತರ ನಾವು ಈ ಮುಂಗಾರಿನಲ್ಲಿ ಏನ್ ಬೆಳಿತೀವಿ, ತೊಗರಿ ಹೆಚ್ಚಾಗಿ ಬೆಳಿತಕ್ಕಂತ ಪ್ರದೇಶ ಇಲ್ಲಿ ಲಿಂಗಸ್ಕೂಟು ತಾಲೂಕಿನಲ್ಲಿ, ಈ ತೊಗರಿ ಜೊತೆ ಕೂಡ ನಾವು ಈ ನವಣೆಯನ್ನ ಒಂದು ಅಂತರ್ ಬೆಳೆಯಾಗಿ ಬೆಳಿಬಹುದು. ಇದರಿಂದ ಏನ್ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ನಾವು ಅಂತರ್ ಬೆಳೆಯಾಗಿ ಬೆಳೆದಿರ್ತೀವಲ್ಲ, ಅದು ತೊಗರಿ ಮಧ್ಯೆ ಹಾಕಿದಾಗ ಸುಮಾರು ನಾವು ಈ ಕಾಳು ಬರೋದಕ್ಕೆ ನವಣೆ ತೆನೆ ಬರೋದಕ್ಕೆ ನಮಗೆ 90-100 ದಿನಗಳಲ್ಲಿ ನಾವು ಇದನ್ನ ಕಟಾವು ಮಾಡ್ತೀವಿ. 4 ತಿಂಗಳು ಬೆಳೆ ಅಂತಾನೆ ಹೇಳ್ಬೋದು, 3.5-4 ತಿಂಗಳು ಬೆಳೆ ಅಷ್ಟೇ. ಆದ್ರೆ ಇದು ನಮಗೆ ತೊಗರಿ ಬರೋದು ಇನ್ನೂ ಒಂದು 20-25 ದಿವಸ ಇರುತ್ತೆ, ಅವಾಗೇನೆ ಇದನ್ನ ನಾವು ಕಟಾವು ಮಾಡಿರ್ತೀವಲ್ಲ. ಕಾಳು ಕಟ್ಟುವ ಹಂತದಲ್ಲಿ ತೊಗರಿಗೆ ಚೆನ್ನಾಗಿ ಗಾಳಿ ಬೆಳಕು ಆಡೋದಕ್ಕೆ ಅವಕಾಶ ಆಗುತ್ತೆ. ಮಧ್ಯದ ಬೆಳೆಯನ್ನ ತೆಗೆದು ಬಿಟ್ಟಿರ್ತೀವಿ, ತೊಗರಿಗೆ ಅಂತರ ಜಾಸ್ತಿ ಸಿಗುತ್ತೆ. ಹಾಗಾಗಿ ತೊಗರಿಯಲ್ಲೂ ಕೂಡ ನಾವು ಉತ್ತಮ ಇಳುವರಿಯನ್ನ ಪಡಿಬಹುದು. ನಂತರ ಈ ನವಣೆಯಿಂದ ಕೂಡ ನಮಗೆ ಒಂದು ಸಾಕಷ್ಟು ಲಾಭ ಆಗುವಂತ ಒಂದು ಅವಶ್ಯಕತೆ ಇರುತ್ತೆ. ಇದನ್ನ ನೋಡಿದಾಗ ಈ ಸಾಮಾನ್ಯವಾಗಿ ಮಳೆ ಹೆಚ್ಚಾಗಿ ಅಥವಾ ಮಳೆನೇ ಬರದೆ ನಮಗೆ ತೊಗರಿ ಹಾಳಾಗ್ಬಹುದು, ಆದ್ರೆ ಈ ನವಣೆ ಆ ರೀತಿ ಆಗಲ್ಲ. ಎಂತಹ ಬರಗಾಲದಲ್ಲೂ ಕೂಡ ಇರುವಂತಹ ತೇವಾಂಶದಲ್ಲೇ ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ಕೊಡ್ತಕ್ಕಂತ ಒಂದು ಬರಗಾಲದ ಬೆಳೆಗಳೇ ನಮ್ಮ ಈ ಸಿರಿಧಾನ್ಯಗಳು. ಇವನ್ನು ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ಬೆಳ್ಕೊಂಡಾಗ ನಮಗೆ ತೊಗರಿ ಸಾಧ್ಯ ಆಗದೇ ಇದ್ರೂ ಕೂಡ ನಾವು ಖರ್ಚು ಮಾಡಿರ್ತಕ್ಕಂತ ಒಂದು ಏನು ದುಡ್ಡನ್ನ ನಾವು ಈ ನವಣೆಯಿಂದ ಅಟ್ಲೀಸ್ಟ್ ವಾಪಸ್ ತಗೊಳ್ಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ರೈತರಿಗೆ ಯಾವಾಗ್ಲೂ ಅಂತರ್ ಬೆಳೆಗಳನ್ನ ಮಿಶ್ರ ಬೆಳೆಗಳನ್ನ ಮಾಡಿದಾಗ ನಮಗೆ ಒಂದು ಬೆಳೆ ಹಾಳಾದ್ರೂ ಕೂಡ ಇನ್ನೊಂದ್ರಿಂದ ಕೈ ಹಿಡಿಯೋ ಸಾಧ್ಯತೆ ಇರುತ್ತೆ ಅಂತಾನೆ. ಮತ್ತು ಒಂದಕ್ಕೊಂದು ಪೂರಕವಾಗಿ ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯ, ಸೊ ಅಲ್ಲಿ ಪೋಷಕಾಂಶಗಳು ಕೂಡ ಪೂರಕವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ಅದಕ್ಕೆ ಬೇಕಾಗಿರೋದಿಲ್ಲ. ಸೊ ಅಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ, ಒಂದಕ್ಕೊಂದು ಸ್ಪರ್ಧಿ ಆಗ್ಲಾರ್ದಂಗೆ ಸಿಂಗಲ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಉತ್ತಮ ಇಳುವರಿಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವ್ ಹೇಳಿದಂಗೆ ಇದು ಮೇಲ್ಗಡೆ ರೂಟ್ಗಳ ಮೇಲೆ ಇರ್ತಾವ ನಮ್ಮನೆ, ಇದು ಮೇಲ್ಗಡೆ ಇರ್ತಕ್ಕಂತ ಪೋಷಕಾಂಶ ಇದು ತಗೋದತ್ತೆ, ತೊಗರಿದು ಆಳದಲ್ಲಿ ಇರ್ತಕ್ಕಂತ ಪೋಷಕಾಂಶ ಅದು ತಗೋತದೆ. ಹೌದು, ಇದರ ಅವಶ್ಯಕತೆಗಳು ಬೇರೆ, ಅದರ ಅವಶ್ಯಕತೆಗಳು ಬೇರೆ, ಇಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ, ಪೋಷಕಾಂಶಗಳಿಗೆ ಸ್ಪರ್ಧೆ ಇರೋದಿಲ್ಲ. ನವಣೆಯನ್ನ ಹೇಗ ಅನ್ಸತ್ ನಿಮ್ಗೆ, ನವಣೆ ರೈತರು ಬೆಳಿಲಿಕ್ಕೆ ಮುಂದ್ ಬರ್ತಾ ಇದ್ದಾರಂತ ಅನ್ಸತ್ತ, ಹೇಗ ಅನ್ಸತ್ತ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ ಸ್ವಲ್ಪ ಬದಲಾವಣೆ? ನಾವು ತಿನ್ನುವಂತ ಕನ್ಸ್ಯೂಮರ್ಸ್ ದೃಷ್ಟಿಯಿಂದ ನೋಡಿದಾಗ ಬದಲಾವಣೆ ಸಾಕಷ್ಟು ಇದೆ. ಈಗ ಎಲ್ಲ ಜನರಿಗೂ ಅರಿವಾಗ್ತಾ ಇದೆ, ಇದು ನಾವು ಈ ಬರೀ ಅಕ್ಕಿಯನ್ನ ತಿನ್ನೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದಾವೆ. ಅದರಿಂದ ನಾವು ಅಕ್ಕಿಯನ್ನ ವರ್ಜ್ಯ ಮಾಡಬೇಕು ಅನ್ನೋ ಲೆವೆಲ್ಗೆ ಇವತ್ತು ಮನುಷ್ಯ ಬಂದು ನಿಂತರೂ ಕೂಡ ಅದ್ರ ಪರ್ಯಾಯವಾಗಿ ನವಣೆಯನ್ನ ತಿನ್ನೋದಕ್ಕೆ ಅಷ್ಟೊಂದು ಮುಂದೆ ಬರದೇ ಇದ್ರು ಕೂಡ ಇವತ್ತು ಅರಿವಾಗಿದೆ ಜನರಿಗೆ. ಅಟ್ಲೀಸ್ಟ್ ದಿನದಲ್ಲಿ ಒಂದ್ ಹೊತ್ತಾದ್ರೂ ತಿನ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಂತರ ನಾವು ಇವತ್ತು ನೋಡ್ತಾ ಇದ್ದೀವಿ, ಅಕ್ಕಿ ಬೆಳೆಯನ್ನು ಬೆಳೆಯುವಾಗ ಬಳಸ್ತಕ್ಕಂತ ರಾಸಾಯನಿಕ ವಸ್ತುಗಳಿರ್ಬೋದು, ಅದಕ್ಕೆ ಬಳಸ್ತಕ್ಕಂತ ಗೊಬ್ಬರಗಳಿರ್ಬೋದು, ಮಣ್ಣಿನ ಸಂರಕ್ಷಣೆ ಮಾಡೋದ್ರಲ್ಲಿ ಎಷ್ಟು ನಾವು ವಿಫಲರಾಗಿದ್ದೇವೆ ಭತ್ತದ ಬೆಳೆಯಲ್ಲಿ ಅನ್ನೋದು ನಮಗೆಲ್ರಿಗೂ ಗೊತ್ತಿರತಕ್ಕಂತ ವಿಷಯ. ಅಂತದ್ರಲ್ಲಿ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ದೇನೆ, ಒಂದು ಕೀಟ ಮತ್ತು ರೋಗದ ಬಾಧೆಗೆ ಒಳಗಾಗ್ದೇನೆ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಲಾರ್ದಂಗೆ ಬೆಳೆದಿರ್ತಕ್ಕಂತ ಈ ನವಣೆಗೆ ಆರ್ಗ್ಯಾನಿಕ್ ಕಾಳು ಅಂತಾನೆ ಹೇಳ್ಬೋದು. ಅಂದ್ರೆ ಸಾವಯವ ರೀತಿಯಲ್ಲಿ ಬೆಳೆದಿರತಕ್ಕಂತ ಧಾನ್ಯ ಇದನ್ನ ನಾವು ತಿನ್ನೋದು ಇವತ್ತು ಇವತ್ತಿನ ದಿನದಲ್ಲಿ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಬಳಕೆ ಮಾಡ್ತಾ ಇರತಕ್ಕಂತ ರಾಸಾಯನಿಕಗಳೇನಿದೆ ಎಲ್ಲ ಆಲ್ಮೋಸ್ಟ್ ಸಾಕಷ್ಟು ರಾಸಾಯನಿಕಗಳು ನಮಗೆ ಇವತ್ತು ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾನ್ಸರ್ ಕಾರಕ ಒಂದು ರಾಸಾಯನಿಕಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಎಲ್ಲ ಕೆಮಿಕಲ್ಸ್ ಗಳು ಕೂಡ ಒಂದು ಉಳಿಕೆ ಇರತಕ್ಕಂತ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಧಾನ್ಯಗಳಲ್ಲಿ. ಸೊ ಇವುಗಳನ್ನ ನಾವು ಸುಮಾರು ವರ್ಷಗಳಿಂದ ತಿಂತಾ ಹೋದಾಗ ನಮಗೆ ಈ ಅರ್ಬುದ ರೋಗ ಅಂತ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು. ಮತ್ತೆ ಇದರಿಂದ ಅನೇಕ ರೋಗಗಳು ನಮ್ಗೆ ಗೊತ್ತೇ ಇರ್ಲಾರ್ದಂಗೆ ಕೆಲವೊಂದು ರೋಗಗಳೊಂದಿಗೆ ಇವತ್ತು ತುತ್ತಾಗ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಪ್ಯಾರಲೈಸ್ ಆಗೋದನ್ನ ನೋಡ್ತಾ ಇದ್ದೇವೆ. ನರ ದೌರ್ಬಲ್ಯಗಳು ಹೆಚ್ಚಾಗ್ತಾ ಇದೆ. ಸೊ ಇಂತಹ ಸಮಸ್ಯೆಗಳನ್ನೆಲ್ಲ ನಾವು ನೋಡಿದಾಗ ಆರ್ಗ್ಯಾನಿಕ್ ಆಗಿ ಬೆಳೆದಿರತಕ್ಕಂತ ಸಾವಯವ ರೀತಿಯಲ್ಲೇ ಇದನ್ನ ನಾವು ಬೆಳೆಯೋದಕ್ಕೆ ಸಾಧ್ಯ. ಅಂದ್ರೆ ಇದಕ್ಕೆ ಯಾವುದೋ ಅವಶ್ಯಕತೆನೂ ಇಲ್ಲ. ಗೊಬ್ಬರಗಳ ಅವಶ್ಯಕತೆ ಅಷ್ಟು ಬರೋದಿಲ್ಲ, ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಇವಕ್ಕೆ ನಾವು ಬರಗಾಲದ ಬೆಳೆ ಅಂತೇಳಿ ಹೇಳ್ತೀವಿ. ಅಂದ್ರೆ ಎಂತಹ ಕನಿಷ್ಠ ಪೋಷಕಾಂಶ ಇರತಕ್ಕಂತ ಮಣ್ಣಿನಲ್ಲೂ ಕೂಡ ಇದು ಚೆನ್ನಾಗಿ ಬೆಳೆಯಬಲ್ಲದು. ಆ ರೀತಿ ಇರೋದ್ರಿಂದ ನಮಗೆ ಇದು ಒಂದು ಪೌಷ್ಟಿಕ ಧಾನ್ಯ ಮತ್ತೆ ಸಾವಯವ ರೀತಿಯಲ್ಲಿ ಬೆಳೆದಿರತಕ್ಕಂತ ಧಾನ್ಯ ಆಗಿರೋದ್ರಿಂದ ರೋಗಗಳಿಂದ ನಮಗೆ ರಕ್ಷಣೆ ಪಡೆಯೋದಕ್ಕೆ ಇದು ಒಂದು ಉತ್ತಮ ಆಹಾರ. ನಾವು ಇವಾಗ ನೋಡ್ತಾ ಇರ್ತೀವಿ ಸಾಕಷ್ಟು ಸಂಸ್ಕರಿತ ಆಹಾರಗಳನ್ನೇ ನಾವು ಜಾಸ್ತಿ ತಿಂತಾ ಇರ್ತೀವಿ. ಅಂದ್ರೆ ಸಮಯದ ಅಭಾವ ಇರ್ಬೋದು ಅಥವಾ ಈಗಿನ ಒಂದು ಜನರೇಷನ್ ನೋಡಿದ್ರೆ ಶ್ರಮದಾಯಕವಾದ ಕೆಲಸಗಳು ಯಾರಿಗೂ ಬೇಕಾಗಿಲ್ಲ. ಎಲ್ಲ ಸುಲಭವಾದ ರೀತಿಯಲ್ಲಿ ಸಿಗಬೇಕು, ಒಂದು 10 ನಿಮಿಷದಲ್ಲಿ ರೆಡಿ ಆಗ್ಬೇಕು ಅಡುಗೆ. ಆ ರೀತಿ ನಮ್ಮ ಮೈಂಡ್ ಸೆಟ್ ಆಗ್ತಾ ಇದೆ, ಜೀವನ ಶೈಲಿ ಬದಲಾಗ್ತಾ ಹೋಗ್ತಾ ಇದೆ. ಸೊ ಇಂತಹ ಜೀವನ ಶೈಲಿಯಲ್ಲಿ ನಾವು ರೊಟ್ಟಿಯನ್ನ ಮಾಡ್ಕೊಂಡು ತಿಂತೀವಿ, ಮುದ್ದೆಯನ್ನ ಮಾಡ್ಕೊಂಡು ತಿಂತೀವಿ ಅಂದ್ರೆ ತುಂಬಾ ಕಷ್ಟನೇ. ಅಷ್ಟೊಂದು ಸಮಯನೂ ಇರಲ್ಲ, ಅದನ್ನ ಮಾಡ್ತಕ್ಕಂತ ತಯಾರು ಮಾಡ್ತಕ್ಕಂತ ವ್ಯವಧಾನ ಕೂಡ ಇವತ್ತಿನ ಮಹಿಳೆಯರಿಗೆ ಕಡಿಮೆನೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಈಗ ನವಣೆ ಒಂದು ಪೋಷಕಾಂಶಗಳಿಗೆ ಬಂದಾಗ, ನವಣೆಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳಿಗೆ ಬಂದಾಗ ಏನ್ ಹೇಳ್ತೀರಿ, ಏನೇನು ಪೋಷಕಾಂಶಗಳು ನವಣೆಯಲ್ಲಿ ಇರ್ತವೆ? ನವಣೆಯಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಖನಿಜಾಂಶಗಳು. ಖನಿಜಾಂಶಗಳು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಕ್ಯಾಲ್ಸಿಯಂ ಹೆಚ್ಚಾಗಿದೆ, ಕಬ್ಬಿಣಾಂಶ ಹೆಚ್ಚಾಗಿದೆ, ಮತ್ತೆ ಜಿಂಕ್ ಅಂತ ಒಂದು ಅಂಶ ಇದೆ. ಸೊ ಇದೆಲ್ಲ ಖನಿಜಾಂಶಗಳು ನಮಗೆ ನಮ್ಮ ದೇಹಕ್ಕೆ ಬಹಳ ಅತ್ಯುಪಯುಕ್ತವಾಗಿರ್ತಕ್ಕಂಥವು. ಕ್ಯಾಲ್ಸಿಯಂನಿಂದ ನಮಗೆ ಈ ಮೂಳೆಗಳ ಬೆಳವಣಿಗೆ ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಬೇಕಾಗುತ್ತೆ ಅಂತ ಇಲ್ಲ. ನಾವು ನೋಡ್ತಾ ಇದೀವಿ ಇವತ್ತು 40 ವರ್ಷದ ನಂತರದ ಎಲ್ಲ ಒಂದು ವಯಸ್ಕರಿಗೆ ಮಂಡಿ ನೋವು ಬರ್ತಾ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಇವೆಲ್ಲ ಜಾಸ್ತಿ ಇವತ್ತು ಹೆಚ್ಚಾಗ್ತಾ ಇದ್ದಾವೆ. ಅಂದ್ರೆ ಕ್ಯಾಲ್ಸಿಯಂನ ಕೊರತೆ ಹೆಚ್ಚಾಗ್ತಾ ಇದೆ. ಸೊ ಅಂತಹ ದಿನಗಳಲ್ಲಿ ನಾವು ಈ ನವಣೆಯನ್ನು ಬಳಸಕ್ಕೆ ಬಳಕೆ ಮಾಡ್ತಿರ್ತಕ್ಕಂಥದ್ದು ತುಂಬಾ ಉತ್ತಮ. ನಂತರ ಈ ಹದಿಹರಿಯದ ಮಕ್ಕಳಿರ್ಬೋದು, ನಂತರ ಈ ಗರ್ಭಿಣಿ ಬಾಣಂತಿಯರಿಗೆ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂತವರು ನ್ಯಾಚುರಲ್ ಸೋರ್ಸ್ ಆಗಿ ಸಿಗ್ತಾ ಇರ್ತಕ್ಕಂತ ಈ ನವಣೆಯನ್ನ ಒಂದು ದಿನನಿತ್ಯನೂ ಬಳಕೆ ಮಾಡದೇ ಇದ್ರು ಪರವಾಗಿಲ್ಲ, ವಾರದಲ್ಲಿ ಒಂದ್ 2-3 ದಿನನಾದ್ರೂ ಈ ನವಣೆಯನ್ನ ನಾವು ಬಳಕೆ ಮಾಡಿದ್ದೇ ಆದ್ರೆ ಇಂತಹ ಅಕಾಲಿಕ ಈ ಕೊರತೆಗಳಿಗೆ ನಾವು ತುತ್ತಾಗೋದನ್ನ ತಡೀಬಹುದು. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಸುಧಾರಣೆ ಮಾಡ್ಕೊಳ್ಬಹುದು. ಈ ನವಣೆಯಲ್ಲಿ ನಾವು ಇನ್ನೂ ಒಂದು ಉತ್ತಮ ಅಂಶ ಅಂತ ಹೇಳಿದ್ರೆ ನಾರಿನ ಅಂಶ ಅಂತ ಇರುತ್ತೆ. ಈ ಮಲಬದ್ಧತೆಯಿಂದ ಬಳಲುತ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ನಾರಿನ ಅಂಶ ಬಹಳ ಮುಖ್ಯ ಆಗುತ್ತೆ. ನಂತರ ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಾ ಇರ್ತಕ್ಕಂಥವ್ರಿಗೆ ತೂಕವನ್ನು ಇಳಿಸೋದಕ್ಕೋಸ್ಕರ ಸಾಕಷ್ಟು ಕಷ್ಟವನ್ನು ಪಡ್ತಾ ಇರ್ತೇವೆ. ಅಂತವರು ಕೂಡ ಈ ನವಣೆಯನ್ನ ಒಂದು ದಿನನಿತ್ಯದ ಆಹಾರದಲ್ಲಿ ಒಂದು ಹೊತ್ತಿನ ಊಟದಲ್ಲಿ ಬಳಕೆ ಮಾಡ್ತಾ ಬಂದ್ರೆ ಅವರು ಕೊಬ್ಬನ್ನ ಕರಗಿಸೋದಕ್ಕೂ ಕೂಡ ಇದು ಸಾಧ್ಯ ಆಗುವಂತ ಒಂದು ಅವಕಾಶ ಇದರಲ್ಲಿ ಇದರ ಸೇವನೆಯಿಂದ ಆಗತ್ತೆ. ಅದ್ರ ಜೊತೆಗೆ ಇನ್ನ ಒಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಚಿಕಿತ್ಸಾತ್ಮಕ ಗುಣಗಳು ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ಅಂಶ, ಅಂದ್ರೆ ಸಕ್ಕರೆ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನ ಏರಿಸುವ ಅಂಶ ಇದರಲ್ಲಿ ತುಂಬಾ ಕಡಿಮೆ ಇರುತ್ತೆ. ಬೇರೆ ಅಕ್ಕಿ ಮತ್ತು ಗೋಧಿಗಳಿಗೆ ಹೋಲಿಸಿದಾಗ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಮಧುಮೇಹಿಗಳಿಗೆ ತುಂಬಾ ಉತ್ತಮವಾದ ಆಯ್ಕೆ ಆಗಿದೆ. ನಾವೆಲ್ಲರೂ ವೈದ್ಯರ ಹತ್ರ ಹೋದಾಗ ನಮಗೆ ಫಸ್ಟ್ ಹೇಳ್ತಾರೆ ಅಕ್ಕಿಯನ್ನ ಬಿಟ್ಟು ಬಿಡಬೇಕು, ಯಾಕಂತ ಹೇಳಿದ್ರೆ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚಿರುತ್ತೆ. ಅದರ ಆಹಾರವನ್ನ ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿ ಇರ್ತಕ್ಕಂತ ಸಕ್ಕರೆ ಅಂಶ ಏರ್ತಾ ಹೋಗುತ್ತೆ. ಆದ್ರೆ ನವಣೆಯನ್ನು ತಿನ್ನೋದ್ರಿಂದ ನಿಧಾನವಾಗಿ ನಮಗೆ ಗ್ಲೂಕೋಸ್ ಬಿಡುಗಡೆ ಆಗೋದ್ರಿಂದ ಅದರ ಸಕ್ಕರೆ ಅಂಶ ಏರೋದಿಲ್ಲ. ಸೊ ಹಾಗಾಗಿ ಮಧುಮೇಹಿಗಳಿಗೆ ಇದು ಒಂದು ಉತ್ತಮ ಆಹಾರ ಕೂಡ. ಅದ್ರ ಜೊತೆಗೆ ಈ ನವಣೆಯಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಇರುತ್ತೆ. ಅಂದ್ರೆ ಕೆಲವು ದೇಹದಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳಿಂದ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗ್ತಾ ಇರ್ತವೆ. ಈ ಫ್ರೀ ರಾಡಿಕಲ್ಸ್ ಗಳು ಜೀವಕೋಶಗಳನ್ನ ಹಾನಿಗೊಳಪಡಿಸಿ ಕೋಶ ವಿಭಜನೆಯನ್ನ ಉಂಟು ಮಾಡಿ ಕ್ಯಾನ್ಸರ್ ನಂತಹ ರೋಗಗಳಿಗೆ ಕಾರಣ ಆಗ್ತಾ ಇರ್ತವೆ. ಸೊ ಇಂತಹದನ್ನ ನಿರೋಧಕ ವ್ಯಕ್ತಪಡಿಸಿ ಅವನ್ನ ಕಡಿಮೆ ಮಾಡತಕ್ಕಂತ ಗುಣ ಈ ನಮ್ಮ ನವಣೆಯಲ್ಲಿರ್ತದೆ. ಸೊ ಆ ಒಂದು ಅಂದ್ರೆ ನಮಗೆ ಕ್ಯಾನ್ಸರ್ ನ ತಡೀತಕ್ಕಂತ ಶಕ್ತಿ ಕೂಡ ಈ ನವಣೆಯಲ್ಲಿ ಇದೆ. ಸೊ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸಾತ್ಮಕ ಗುಣ ನಮ್ಮ ನವಣೆಯಲ್ಲಿ ಇರೋದ್ರಿಂದ ಇದನ್ನ ನವಣೆಯನ್ನ ಕೇವಲ ಅನ್ನ ಆಗಿ ಬಳಸಲಾರ್ದಂಗೆ ನಾವು ಸಂಸ್ಕರಣೆ ಮಾಡಿದಾಗ ಬರ್ತಕ್ಕಂಥ ನುಚ್ಚಿರ್ಬೋದು, ಹಿಟ್ಟಿರ್ಬೋದು, ಇವುಗಳನ್ನು ಕೂಡ ನಾವು ಬಳಕೆ ಮಾಡಿ ಇವತ್ತು ಬೇರೆ ಬೇರೆ ಸಿದ್ಧ ಆಹಾರಗಳು ಕೂಡ ಇವತ್ತು ತಯಾರಾಗ್ತಾ ಇದ್ದಾವೆ. ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂತಹ ಅನೇಕ ಖಾದ್ಯಗಳಲ್ಲಿ ನವಣೆಯನ್ನ ಬಳಕೆ ಮಾಡಿ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ಕೆಲವು ಆಹಾರಗಳನ್ನ ಸಿದ್ಧಪಡಿಸಿದ ಆಹಾರಗಳು ಇವತ್ತು ನಮಗೆ ಯಾರಾದ್ರೂ ಒಂದು ಎಂಟರ್ಪ್ರಿನಿಯರ್ ಸ್ಟಾರ್ಟ್ ಮಾಡಬೇಕು, ಒಂದು ಉದ್ಯೋಗವನ್ನ ಶುರು ಮಾಡಬೇಕು ಅಂತಕ್ಕಂಥ ಮಹಿಳೆಯರಿಗೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕೂಡ ಲಭ್ಯ ಇದೆ. ನಮ್ಮಲ್ಲೂ ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಸಿದ್ಧ ಆಹಾರಗಳನ್ನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ, ಅವುಗಳನ್ನ ಆ ಟೆಕ್ನಾಲಜಿಯನ್ನ ತಗೊಂಡು ಬೇರೆ ರೈತರಿರ್ಬೋದು, ರೈತ ಮಹಿಳೆಯರಿರ್ಬೋದು, ತಾವು ಕೂಡ ಒಂದು ಸ್ವಂತ ಉದ್ಯೋಗವನ್ನ ಶುರು ಮಾಡೋದಕ್ಕೆ ಉಪಯೋಗ ಆಗ್ತಕ್ಕಂಥ ಟೆಕ್ನಾಲಜಿಗಳನ್ನ ಇವತ್ತು ತಾಂತ್ರಿಕತೆಗಳನ್ನ ನಮ್ಮಲ್ಲಿ ಲಭ್ಯ ಆಗಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳಿಂದ ತೆಗೆದುಕೊಂಡು ಅವರು ಒಂದು ಉದ್ಯೋಗವನ್ನು ಕೂಡ ಇವತ್ತು ಮಾಡಬಹುದಾಗಿದೆ. ನವಣೆ ಒಂದು ದೇಹಕ್ಕೆ ಬೇಕಾದಂತಹ ಖನಿಜಾಂಶಗಳು ಇರ್ತವೆ ಅಂತಕ್ಕಂತ ವಿಚಾರ ಹೇಳಿದ್ರೆ, ಇನ್ನ ದೇಹದ ಬೆಳವಣಿಗೆಗೆ ಕೆಲವೊಂದು ಆಹಾರ ಅಂಶಗಳು ಬೇಕಾಗ್ತವೆ. ಪ್ರೋಟೀನ್ ಇರಬಹುದು, ಆಮೇಲೆ ಫ್ಯಾಟ್ ಇರಬಹುದು, ಆಮೇಲೆ ಶರ್ಕರ ಪಿಷ್ಟ ಇರಬಹುದು, ಇವು ಯಾವ ಪ್ರಮಾಣದಲ್ಲಿ ನವಣೆಯಲ್ಲಿ ಇರ್ತವೆ? ನವಣೆಯಲ್ಲಿ ಶರ್ಕರ ಪಿಷ್ಟ ಏನಿದೆ ಇದು ಸಾಮಾನ್ಯವಾಗಿ ಎಲ್ಲಾ ಧಾನ್ಯಗಳಲ್ಲಿ ಇರೋ ರೀತಿಯಲ್ಲಿ ಇರೋದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ನಾವೇನ್ ಹೇಳ್ತೀವಿ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಕ್ಲಿಷ್ಟ ಪಿಷ್ಟಗಳು ಇದರಲ್ಲಿ ಇದೆ. ನವಣೆಯಲ್ಲಿ ಅಕ್ಕಿ ಮತ್ತು ಗೋಧಿಗಳಲ್ಲಿ ಇರೋದಕ್ಕಿಂತ ಕ್ಲಿಷ್ಟ ಪಿಷ್ಟಗಳು ಅಂದ್ರೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂತ ಪಿಷ್ಟ ಅಲ್ಲ, ಅದು ನಿಧಾನವಾಗಿ ಜೀರ್ಣ ಆಗ್ತಾ ಇರುತ್ತೆ. ನಂತರ ಈ ಸಸಾರಜನಕ ಅಂತ ಹೇಳಿದ್ವಿ, ಪ್ರೋಟೀನ್ಸ್ ಇದು ಕೂಡ ನಮಗೆ ಅಕ್ಕಿಗಿಂತ ಇದರಲ್ಲಿ ಹೆಚ್ಚಾಗಿರುತ್ತೆ ಪ್ರೋಟೀನಿನ ಅಂಶ. ಅಕ್ಕಿಯಲ್ಲಿ ಸಾಮಾನ್ಯವಾಗಿ ಒಂದು 7-8 grams ಇದ್ರೆ ನವಣೆಯಲ್ಲಿ 11 ಪ್ರೋಟೀನಿನ ಅಂಶ ಇರುತ್ತೆ. ಸೊ ಈ ಪ್ರೋಟೀನ್ ನಮಗೆ ದೇಹದ ಬೆಳವಣಿಗೆಗೆ ಬೇಕು. ಮತ್ತೆ ಈ ಪ್ರೋಟೀನ್ ಯಾವ ರೀತಿ ನಾವು ಅದನ್ನ ಒಳ್ಳೆಯ ಪ್ರೋಟೀನ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಅಮೈನೋ ಆಸಿಡ್ಗಳು, ಯಾವ್ಯಾವ ಅಮೈನೋ ಆಸಿಡ್ಗಳಿಂದ ಆ ಪ್ರೋಟೀನ್ ಆಗಿರುತ್ತೋ ಅದ್ರ ಮೇಲೆ ಅದರ ಒಂದು ಗುಣಧರ್ಮವನ್ನ ನಾವು ನಿರ್ಧರಿಸ್ತೇವೆ. ಸೊ ಆ ರೀತಿಯಲ್ಲಿ ನಾವು ಅಕ್ಕಿ ಜೊತೆಗೆ ಇದನ್ನು ಕಂಪೇರ್ ಮಾಡಿದಾಗ ನವಣೆಯಲ್ಲಿ ಇರ್ತಕ್ಕಂಥ ಪ್ರೋಟೀನ್ಗಳು ಅಕ್ಕಿಗಿಂತ ಉತ್ತಮವಾಗಿರ್ತಕ್ಕಂಥ ಪ್ರೋಟೀನ್ಗಳು, ಅಂದ್ರೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಲ್ಲ, ಅವಶ್ಯಕ ಅಮೈನೋ ಆಮ್ಲಗಳು ಅಕ್ಕಿಗಿಂತ ಇದರಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಇನ್ನೊಂದು ವಿಚಾರ, ಈಗ ನವಣೆಯನ್ನ ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆನೋ ಅಥವಾ ಹೇಗೂ ಗೊತ್ತಿಲ್ಲ, ನವಣೆಯನ್ನ ಊಟ ಮಾಡೋದ್ರಿಂದ ಹೀಟ್ ಆಗತ್ತೆ, ನವಣೆ ತಿನ್ನಬಾರ್ದು ಅಂತಕ್ಕಂಥದ್ದು ತಪ್ಪು ಕಲ್ಪನೆಗಳು ಇದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೆಲವೊಂದು ಆಯುರ್ವೇದದಲ್ಲಿ ಹೇಳ್ತಾ ಇರ್ತಾರೆ ಅದನ್ನ, ಹೀಟ್ ಆಗತ್ತೆ. ಈಗ ಉದಾಹರಣೆಗೆ ಪಪ್ಪಾಯ, ಈ ಭಾಗದಲ್ಲಿ ಬೆಳೀತಕ್ಕಂಥ ಹಣ್ಣಿದ್ರು ಕೂಡ ಅದನ್ನ ತಿನ್ನೋದಕ್ಕೆ ಸ್ವಲ್ಪ ಇದ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಹೀಟ್ ಆಗತ್ತೆ ಅಂತ. ಈ ಹೀಟ್ ಮತ್ತು ಕೋಲ್ಡ್ ಪದಾರ್ಥಗಳು ಅವರವರ ದೇಹದ ಪ್ರಕೃತಿಗೆ ಒಗ್ಗಿಕೊಂಡು ಹೋಗಿರುತ್ತೆ ಅನ್ನೋದನ್ನ ನನ್ನ ಅನಿಸಿಕೆ. ಆದ್ರೆ ಈ ನವಣೆಯನ್ನ ನಾವು ಊಟ ಮಾಡೋದನ್ನ ರೀತಿಯನ್ನ ನೀವು ಗಮನಿಸಿದ್ರೆ, ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಯಾವ ರೀತಿ ಅದನ್ನ ಬಳಕೆ ಮಾಡ್ತಿದ್ರು, ನವಣೆ ಅನ್ನ ಊಟ ಮಾಡೋ ರೀತಿ ಹೇಗಿತ್ತು ಅಂತಂದ್ರೆ ಅದನ್ನ ಕೇವಲ ಮಜ್ಜಿಗೆ ಮತ್ತು ಮೊಸರಿನ ಜೊತೆಗೆ ಊಟ ಮಾಡ್ತಾ ಇದ್ವಿ. ಹೌದಾ? ಅಂದ್ರೆ ಅದು ಹೀಟ್ ಅಂತ ಇದ್ರೆ ಕೂಡ, ಅವ್ರ ಭಾವನೆಯಲ್ಲಿ ಇದ್ರು ಕೂಡ ಅದನ್ನ ನಾವು ಯಾವತ್ತು ಸಾರಿನ ಜೊತೆ ಊಟ ಮಾಡಲ್ಲ ನವಣೆಯನ್ನ. ನವಣೆಯನ್ನ ನಾವು ತೆಗೆದುಕೊಳ್ಳೋದು ಹಾಲು ಮೊಸರು ಮಜ್ಜಿಗೆ. ಸೊ ಮಜ್ಜಿಗೆ ಯಾವಾಗ್ಲೂ ತಂಪು ಅಂತ ಎಲ್ರಿಗೂ ಭಾವನೆ ಇದೆ, ಅದು ಒಂಥರ ಸರ್ವಕಾಲಿಕ ಸತ್ಯ ಕೂಡ. ಈ ಬಿಸಿಲ ದಿನಗಳಲ್ಲಿ ನಮಗೆ ಮಜ್ಜಿಗೆ ಕುಡಿದ್ರೆ ದೇಹ ತಂಪಾಗುತ್ತೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಅಂತಹ ಒಂದು ತಲೆಯಲ್ಲಿ ನಮಗೆ ಒಂದು ವಿಷಾದವಾದ ಇದ್ರೆ ಅದಕ್ಕೂ ಕೂಡ ಒಂದು ಪರ್ಯಾಯವಾಗಿ ನಾವು ಅದನ್ನ ಕೇವಲ ಮೊಸರು ಮತ್ತು ಮಜ್ಜಿಗೆ ಜೊತೆಗೆ ಅದು ಹೊಂದ್ಕೊಳ್ಳೋದು, ಸಾರಿನ ಜೊತೆ ಅಷ್ಟೊಂದು ಅಷ್ಟಾಗಿ ನಮಗೆ ರುಚಿ ಅನಿಸೋದಿಲ್ಲ. ಅದಕ್ಕೆ ನಾವು ಅದ್ರ ಬದಲಾಗಿ ಏನ್ ಮಾಡ್ತೀವಿ, ಅದರಲ್ಲಿ ಕಿಚಡಿ ಮಾಡಿದ್ರು ಕೂಡ ಅದನ್ನ ನೀರ್ ನೀರಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಡೈರೆಕ್ಟ್ ಆಗಿ ಅನ್ನ ಸಾರು ತಿನ್ನೋದಕ್ಕೆ ಅದು ಅಷ್ಟೊಂದು ರುಚಿಕರ ಅನ್ಸೋದಿಲ್ಲ. ಅದರಲ್ಲೇ ನಾವು ಜನಗಳಿಗೆ ಒಂದಷ್ಟು ಅದರಲ್ಲಿ ಅಭಿರುಚಿ ಬರಲಿ ಅಂತೇಳಿ ಪಲಾವ್ಗಳನ್ನ ಮಾಡೋದಿರ್ಬೋದು, ಅಥವಾ ಚಿತ್ರಾನ್ನ, ಉಪ್ಪಿಟ್ಟು ಮಾಡೋದಿರ್ಬೋದು ಅದರ ರವೆಯಿಂದ, ಈ ತರ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿದ್ರು ಕೂಡ ಅದ್ರ ಸಾಂಪ್ರದಾಯಿಕವಾಗಿ ಅದರನ್ನ ಮೊಸರು ಮತ್ತು ಮಜ್ಜಿಗೆಯಲ್ಲಿ ತೆಗೆದುಕೊಂಡಾಗ ಅದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ನವಣೆಯಿಂದ ನವಣೆ ಅಕ್ಕಿ ಬರುತ್ತೆ ಮತ್ತು ಅಕ್ಕಿಯನ್ನ ನಾವು ಮಿಲ್ಲಿಂಗ್ ಮಾಡಿಸಿದ ಮೇಲೆ ಹಿಟ್ಟು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಿಟ್ಟು ನವಣೆ ಹಿಟ್ಟಿನಿಂದ ಮತ್ತು ನವಣೆ ಅಕ್ಕಿಯಿಂದ ಏನೇನು ಆಹಾರ ಖಾದ್ಯಗಳನ್ನ ತಯಾರಿಸೋದು ಅಂತ ಹೇಳ್ತಾರೆ? ನವಣೆ ಅಕ್ಕಿಯಿಂದ, ಅಕ್ಕಿಯಿಂದ ನಾವ್ ಏನೇನ್ ಪದಾರ್ಥಗಳನ್ನ ಮಾಡ್ತಿರ್ತೀವಿ ಅವನ್ನೆಲ್ಲ ಕೂಡ ನಾವು ತಯಾರು ಮಾಡ್ಕೊಳ್ಬಹುದು. ಉದಾಹರಣೆಗೆ ಅಕ್ಕಿಯಿಂದ ನಾವು ಮಾಡಿರ್ತಕ್ಕಂಥ ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಕುರುಕುಲಿ ತಿಂಡಿಗಳು ಏನ್ ಅಕ್ಕಿ ಬಳಸಿ ಮಾಡ್ತಿರ್ತೀವೋ ಅವನ್ನು ಕೂಡ ಮಾಡ್ಬೋದು. ನಂತರ ಪಲಾವ್ ಮಾಡ್ಬೋದು, ನಂತರ ಅಕ್ಕಿಯಿಂದ ನಾವು ಪಾಯಸ ಮಾಡ್ತಾ ಇರ್ತೀವಿ, ಅದೇ ರೀತಿ ಇದರಲ್ಲೂ ಕೂಡ ನವಣೆಯಿಂದ ಪಾಯಸ ಮಾಡಬಹುದು. ನಂತರ ಬಿಸಿಬೇಳೆ ಬಾತ್ ಮಾಡಬಹುದು, ನವಣೆಯಿಂದ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಾಗತ್ತೆ. ಬೇರೆ ಬೇರೆ ತರಕಾರಿಗಳನ್ನ ಹಾಕಿರ್ತೀವಿ, ನಂತರ ಅದರಲ್ಲಿ ತೊಗರಿ ಬೇಳೆ ಕೂಡ ಮಿಶ್ರಣ ಆಗಿರೋದ್ರಿಂದ ಒಳ್ಳೆಯ ರುಚಿ ಕೂಡ ಬರುತ್ತೆ. ಅದು ದೇಹಕ್ಕೆ ಒಳ್ಳೆಯದು ಕೂಡ. ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯವನ್ನು ಬಳಸಿ ಮಾಡ್ತಕ್ಕಂಥ ಬಿಸಿಬೇಳೆ ಬಾತು ದೇಹಕ್ಕೂ ಒಳ್ಳೇದು ಮತ್ತೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ನಂತರ ನಾವು ನವಣೆಯನ್ನು ಮಾಡುವಾಗ ಬಂದಿರತಕ್ಕಂಥ ನುಚ್ಚಿನಿಂದ ಉಪ್ಪಿಟ್ಟನ್ನು ತಯಾರು ಮಾಡಬಹುದು, ಇಡ್ಲಿಯನ್ನು ಕೂಡ ತಯಾರು ಮಾಡಬಹುದು, ನಂತರ ದೋಸೆಯನ್ನು ಮಾಡಬಹುದು. ಬೇರೆ ಬೇರೆ ಖಾದ್ಯಗಳು ಯಾವ ರೀತಿ ಅಕ್ಕಿಯಿಂದ ನಾವು ಬಳಕೆ ಮಾಡ್ತಿರ್ತೀವಿ ಅದೇ ರೀತಿಯಲ್ಲಿ ನಾವು ನವಣೆಯಿಂದ ಕೂಡ ಎಲ್ಲಾ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ಬಹುದು. ಹಪ್ಪಳಗಳನ್ನು ಕೂಡ ನಾವು ಮಾಡಿಟ್ಕೊಳ್ಬಹುದು, ಸಂಡಿಗೆ ಮಾಡ್ಕೊಳ್ಬಹುದು. ಹಿಟ್ಟಿನಿಂದ ನಾವು ಈಗ ಮುಖ್ಯವಾಗಿ ಅಂತ ಹೇಳಿದ್ರೆ ನಮಗೆ ಜನಗಳಿಗೆ ಸಾಕಷ್ಟು ಬೇಗ ಕ್ಯಾಚಿ ಆಗುವಂತದಂದ್ರೆ ಬೇಕರಿ ಪದಾರ್ಥಗಳು ಸುಲಭವಾಗಿ ಬಳಕೆ ಮಾಡ್ತಕ್ಕಂಥದ್ದು. ಈ ಮೈದಾ ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ನಾವಿವತ್ತು ಇಡಿಯಾದ ಗೋಧಿಯನ್ನ ಬಳಸ್ತಾ ಇದೀವಿ. ಅದೇ ರೀತಿ ಪೂರ್ತಿ ಪ್ರಮಾಣದಲ್ಲಿ ಗೋಧಿಯನ್ನು ಬಳಕೆ ಮಾಡಲಾರ್ದಂಗೆ ಒಂದು ಸಮ ಪ್ರಮಾಣದಲ್ಲಿ ಒಂದು 50% ಗೋಧಿ, ಒಂದು 50 ಭಾಗದಷ್ಟು ನವಣೆಯನ್ನು ಬಳಕೆ ಮಾಡಿ ಬ್ರೆಡ್ ಗಳನ್ನ ತಯಾರು ಮಾಡೋದು. ಬೇಕರಿ ಪದಾರ್ಥಗಳಲ್ಲಿ ಇದನ್ನ ಹೇರಳವಾಗಿ ಬಳಸ್ಕೊಂಡಿದ್ದಾರೆ. ನವಣೆ ಬ್ರೆಡ್ ಅವೈಲೇಬಲ್ ಇದೆ, ಬಿಸ್ಕೆಟ್ಗಳಿದೆ, ಹೌದು ಬಿಸ್ಕೆಟ್ಗಳಿದಾವೆ, ಕೇಕ್ಗಳನ್ನು ಕೂಡ ಇವತ್ತು ತಯಾರು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಆದ್ರೆ ಅಕ್ಸೆಪ್ಟೆನ್ಸ್ ಏನಿದೆ ಜನಗಳಿಗೆ ಒಂದು ಬಳಕೆದಾರದ ಒಂದು ಇದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಅದ್ರ ಆರೋಗ್ಯದ ಒಂದು ದೃಷ್ಟಿ ಬಂದಾಗ ನಾವು ಪೂರ್ತಿಯಾಗಿ ಮೈದಾವನ್ನ ಬಿಟ್ಟು ಇಡಿಯಾದ ಗೋಧಿ ಮತ್ತು ನವಣೆಯಿಂದ ಮಾಡಿ ಇರ್ತಕ್ಕಂತ ಒಂದು ಬೇಕರಿ ತಿನಿಸುಗಳನ್ನ ತಿನ್ನೋದು ಯೋಗ್ಯ. ನವಣೆ ಅಕ್ಕಿಯನ್ನ ಸಂರಕ್ಷಣೆ ಬಗ್ಗೆ ಹೇಳಿದ್ರೆ ಹಳ್ಳಿಯಲ್ಲಿ ಹುಳ ಆಗ್ತಾವೆ ಗಂಟಲ ಆಗ್ತಾವ ಅಂತ ಅಂತಿರ್ತಾರೆ ಅಕ್ಕಿಯನ್ನ ಮಾಡಿ ಇಟ್ಕೊಂಡ್ಬಿಟ್ರೆ, ಇಲ್ಲಿ ಹೇಗೆ ರಕ್ಷಣೆ ಮಾಡಿ ಸಂಗ್ರಹಣೆ ಮಾಡಿ ಇಟ್ಕೋಬೇಕಂತೆ ನವಣೆ ಅಕ್ಕಿಯನ್ನ? ಈ ವರ್ಷ ನಾವು ನವಣೆಯನ್ನ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹೋಗುತ್ತೆ, ಒಂದು 3-4 ತಿಂಗಳಿಗೆ ಆಗುವಷ್ಟು ಅಕ್ಕಿಯನ್ನು ಮಾತ್ರ ನಾವು ಸಂಸ್ಕರಿಸಿ ಅಕ್ಕಿಯಾಗಿ ಬಳಸ್ಕೊಳ್ಬೇಕು. ಇಲ್ಲ ನಮಗೆ ವರ್ಷ ಪೂರ್ತಿ ನಾವು ಇಟ್ಕೋಬೇಕು ಅಂತಾದ್ರೆ ಸಿಪ್ಪೆ ಸಮೇತ ಅಂದ್ರೆ ಸಂಸ್ಕರಣೆ ಮಾಡ್ಲಾರ್ದಂಗೆ, ಯಾವುದೇ ಪ್ರಾಥಮಿಕ ಹಂತದ ಸಂಸ್ಕರಣೆ ಮಾಡ್ಲಾರ್ದಂಗೆನೆ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂತ ಹೇಳಿದ್ರೆ ಈ ಅಕ್ಕಿಗೆ ಹಾಗೇನೆ ಇಡಬೇಕು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಕ್ಕಿಯನ್ನ ಮಾಡಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ನಾವು ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಅಕ್ಕಿಯನ್ನ ಮಾಡಿಸಿದಾಗ ಕೆಲವೊಂದ್ ಸಮಯ ನಾವು ರೈತರ ಹತ್ರ ಮಾಡಿಸಿದಾಗ ಈ ಸಮಸ್ಯೆಗೆ ನಾವು ಕೂಡ ಒಳಪಟ್ಟಿದ್ದೇವೆ. ಯಾಕಂದ್ರೆ ಒಂದೇ ಸಲಕ್ಕೆ 1 ಕ್ವಿಂಟಲ್ 2 ಕ್ವಿಂಟಲ್ ಅಕ್ಕಿಯನ್ನ ಮಾಡಿಸಿ ಅವರಿಗೆ ಮಾರಾಟ ಆಗದೆ ಅದು ಉಳಿದಾಗ ಅದರಲ್ಲಿ ಬೇಗ ಕೆಂಪು ಹುಳುಗಳು ಬಂದ್ಬಿಡುತ್ತೆ. ಅದನ್ನ ತಡಿಬೇಕು ಅಂತ ಹೇಳಿದ್ರೆ ನಾವು ಬಿಸಿಲಲ್ಲಿ ಒಣಗಿಸೋದಕ್ಕೆ ಆಗೋದಿಲ್ಲ, ಅಕ್ಕಿಯನ್ನ ಯಾವತ್ತು ಬಿಸಿಲಲ್ಲಿ ಒಣಗ ಹಾಕೋದಿಲ್ಲ. ಅದ್ರ ಬದಲಾಗಿ ನಾವು ಈ ಬಜೆ ಬೇರ್ ಅಂತಿರುತ್ತೆ, ಬಜೆ ಬೇರು ಅದು ಮತ್ತೆ ಲವಂಗ ಇವುಗಳನ್ನೆಲ್ಲ ಅದ್ರಲ್ಲಿ ಹಾಕಿ ಅಕ್ಕಿ ಮಾಡಿಟ್ಟಿರ್ತೀವಲ್ಲ ಅದ್ರಲ್ಲಿ ಮೆಣಸಿನಕಾಳು ಲವಂಗ ಬಜೆ ಬೇರು ಇವು ಮೂರುಗಳನ್ನ ಬಜೆ ಬೇರಿನ ಪುಡಿಯನ್ನ ಮಾಡಿ ಕೂಡ ಅದ್ರಲ್ಲಿ ಕಲಸಿಡ್ಬೋದು, ಅಷ್ಟು ಬೇಗ ಹುಳ ಆಗೋದಿಲ್ಲ. ಲವಂಗ ಮತ್ತೆ ಮೆಣಸು ಮಾತ್ರ ಬಹಳ ಒಂದು ಚೆನ್ನಾಗಿ ಕೆಲಸ ಮಾಡ್ತವೆ, ಅದ್ರಲ್ಲಿ ಹಾಕಿಟ್ಟಾಗ ನಮ್ಗೆ ಬೇಗ ಹುಳ ಬರೋದಿಲ್ಲ. ಈ ಬೇರೆ ತರ ಹಂಗೆ ಓಪನ್ ಆಗಿ ಇಡಬಾರ್ದು, ಏರ್ ಟೈಟ್ ಆಗಿ ಅಂದ್ರೆ ಗಾಳಿ ಆಡದೆ ಇರ್ತಕ್ಕಂಥ ಡಬ್ಬಿಗಳಲ್ಲಿ ನಾವು ಮುಚ್ಚಿ ಇಟ್ಟಾಗ ಅದನ್ನ ಬಹಳ ದಿನಗಳವರೆಗೂ ಅಂದ್ರೂ ಕೂಡ ಒಂದು 3 ತಿಂಗಳವರೆಗೂ ಇಟ್ಟರೆ ಹೆಚ್ಚು ಬೇಗ ಹುಳ ಬರುತ್ತೆ. ಅದಕ್ಕೆ ಅದರಿಂದ ಬೇಡ, ನಾವು ರಾಸಾಯನಿಕಗಳಿಂದ ಅದನ್ನ ಸಂರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದರ ಹೊರತಾಗಿ ನಾವೇನ್ ಮಾಡಬಹುದು ಅಂದ್ರೆ ಸ್ವಲ್ಪ ಸ್ವಲ್ಪನೇ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಾತ್ರ 2-3 ತಿಂಗಳಿಗೆ ಆಗುವಷ್ಟು ಮಾತ್ರ ಅಕ್ಕಿಯನ್ನ ಸಂಸ್ಕರಣೆ ಮಾಡಿ ಬಳಕೆ ಮಾಡ್ತಾ ಹೋಗ್ಬೋದು. ಸ್ವಂತ ಬೆಳೆದಿದ್ದೆ ಆದ್ರೆ ಹಿಂದೆ ಹೋದ್ರೆ ಮಾರುಕಟ್ಟೆಯಿಂದ ತರೋದಾದ್ರೆ 1 ತಿಂಗಳಿಗೆ ಆಗುವಷ್ಟು ಮಾತ್ರ ನಾವು ತಗೊಳ್ಳೋದು ಒಳ್ಳೇದು. ಇನ್ನ ಕೊನೆಯದಾಗಿ ನವಣೆಯನ್ನ ನವಣೆ ಬಳಕೆ ಬಗ್ಗೆ ಏನು ಒಂದು ಸಂದೇಶವನ್ನು ಕೊಡ್ತೀವಿ ನಮ್ಮ ಗ್ರಾಮೀಣ ಮಹಿಳೆಯರು, ವಿಶೇಷವಾಗಿ ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರು? ಇವರೆಲ್ಲ ಒಮ್ಮೆ ವಯಸ್ಸಾದವ್ರು ನವಣೆಯನ್ನ ಊಟ ಮಾಡಬಾರ್ದ್ರಿ, ಹೊಟ್ಟೆ ಇದಾಗತ್ತೆ, ಹಾಗಾಗಿ ಅಂತ ಹೇಳ್ತಿರ್ತಾರೆ. ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ ತಾವು ಗೃಹ ವಿಜ್ಞಾನಿಗಳಾಗಿ? ನವಣೆ ಒಂದು ಚಿಕ್ಕ ಮಕ್ಕಳಿಗೆ 3 ವರ್ಷದಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಸಿರಿಧಾನ್ಯಗಳಾಗ್ಲಿ ಸ್ವಲ್ಪ ಬಳಕೆಯನ್ನ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ. ಅದ್ರ ಹೊರತಾಗಿ ನಮಗ್ ಅನ್ಸ್ಬೋದು ರಾಗಿಯನ್ನ ಮಾತ್ರ ನಾವು ಯಾಕೆ ಸಜೆಸ್ಟ್ ಮಾಡ್ತೀವಿ, ಅದ್ರ ಉಳಿದವನ್ ಯಾಕೆ ಹೇಳಲ್ಲ ಅಂತ. ರಾಗಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೊಳಕೆ ಬರೆಸ್ಬಿಟ್ಟು ಅದ್ರ ಒಳಗಿನ ಹಿಟ್ಟನ್ನು ಮಾತ್ರ ನಾವು ಬಳಕೆ ಮಾಡ್ತೀವಿ. ಅದನ್ನ ತುಂಬಾ ಮಸ್ಲಿನ್ ತೆಳುವಾಗಿರ್ತಕ್ಕಂಥ ಮಸ್ಲಿನ್ ಬಟ್ಟೆಯಲ್ಲಿ ಅದನ್ನ ಸೋಸ್ಬಿಟ್ಟು ನಾವು ಹಿಟ್ಟು ತೆಗಿತೀವಿ. ಮೊಳಕೆ ಬರೆಸಿದ ನಂತರ ಕ್ಲಿಷ್ಟ ಪುಷ್ಟಗಳೆಲ್ಲ ಸುಲಭವಾಗಿ ಜೀರ್ಣ ಆಗೋ ರೂಪದಲ್ಲಿ ಆಗಿರ್ತವೆ. ಸೊ ಆ ಫಾರ್ಮ್ ಅಲ್ಲಿ ಅದನ್ನ ಬಳಕೆ ಮಾಡೋದ್ರಿಂದ ರಾಗಿ ಮಾಲ್ಟ್ ನಾವು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು. ಆದ್ರೆ ಈ ನವಣೆ ಸಜ್ಜೆ ಇವನ್ನೆಲ್ಲವನ್ನು ಬಳಕೆ ಮಾಡ್ಬೇಕು ಅಂದ್ರೆ ಅದೇ ರೀತಿಯಲ್ಲಿ ನಾವು ಬಳಕೆ ಮಾಡಿದ್ರೆ ಮಾತ್ರ ಮಕ್ಕಳಿಗೆ ಯೋಗ್ಯ. ಅದ ಆತರ ಮಾಡ್ತಾ ಇಲ್ಲ ನಾವು ಅಂತ ಹೇಳಿದ್ರೆ 3 ವರ್ಷದ ನಂತರ ಮಕ್ಕಳಲ್ಲಿ ಅದನ್ನು ಬಳಸ್ಬೋದು. ವೃದ್ಧರಿಗೂ ಕೂಡ ಇದು ನವಣೆ ಮತ್ತು ಸಜ್ಜೆ ಇಂಥವೆಲ್ಲ ಸಿರಿಧಾನ್ಯಗಳನ್ನು ಬಳಕೆ ಮಾಡುವಾಗ ಅವ್ರಿಗೇನಾದ್ರೂ ಇದು ಮಲಬದ್ಧತೆ ಅವರಿಗೆ ಸಾಮಾನ್ಯವಾಗಿ ಕಾಡತಕ್ಕಂಥ ಸಮಸ್ಯೆ. ಯಾಕಂದ್ರೆ ಹೆಚ್ಚಿನ ಚಟುವಟಿಕೆಗಳು, ದೇಹದ ಚಟುವಟಿಕೆಗಳು ಇರೋದಿಲ್ಲ. ವಯಸ್ಸಿದ್ದವ್ರ ತರ ಅವರಿಗೆ ಯೋಗ ಆಗ್ಲಿ ಎಕ್ಸರ್ಸೈಸ್ ಆಗ್ಲಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಜೀರ್ಣಕ್ರಿಯೆ ತಗ್ಗಿರುತ್ತೆ. ಸೊ ಅಂತವ್ರಿಗೆ ಇದು ನಾರಿನಂಶ ಹೆಚ್ಚಿರೋದ್ರಿಂದ ಒಳ್ಳೆಯ ಆಹಾರನೇ. ನಾ ಹೇಳ್ದಂಗೆ ಅದನ್ನ ಹೆಚ್ಚಾಗಿ ದ್ರವ ರೂಪದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ತುಂಬಾ ಅವಶ್ಯಕ. ಗಂಜಿ ರೂಪದಲ್ಲಿ ಸೇವನೆ ಮಾಡ್ಬೋದು, ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಅದನ್ನ ಹಾಕೊಂಡು ಅಂಬಲಿ ತರ ಮಾಡ್ಕೊಂಡು ಕುಡಿಬಹುದು. ಈ ರೀತಿ ಸೇವನೆ ಮಾಡಿದಾಗ ಅವರಿಗೆ ಯಾವುದೇ ತರದ ಒಂದು ಹೀಟ್ ಅನ್ನೋದಾಗ್ಲಿ ಅಥವಾ ಗಟ್ಟಿ ಪದಾರ್ಥ ಅನ್ನೋದಾಗ್ಲಿ ಇರೋದಿಲ್ಲ. ಹೆಚ್ಚಾಗಿ ನೀರು ಸೇವನೆ ಮಾಡಿ ಇದನ್ನ ಸೇವನೆ ಮಾಡಿಕೊಂಡಾಗ ಯಾವುದೇ ತೊಂದರೆ ಬರೋದಿಲ್ಲ. ಮತ್ತೆ ಮಕ್ಕಳು ಕೂಡ ಇದನ್ನ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಅಂದ್ರೆ ಈ ಬೇಕರಿ ತಿಂಡಿಗಳಲ್ಲಿ ಚಾಯ್ಸೇ ಇಲ್ಲ, ನಮಗೆ ತಿನ್ಲೇಬೇಕು ಅದು ಬೇಕರಿದು ಅಂತ ಅಷ್ಟೊಂದು ಆಸೆಪಟ್ಟು ತಿನ್ನುವಂತ ಮಕ್ಕಳಿಗೆ ಇದನ್ನ ನವಣೆ ಬ್ರೆಡ್ ಇರ್ಬೋದು, ನವಣೆ ಬಿಸ್ಕೆಟ್ಸ್ ಇರ್ಬೋದು, ಇಂಥವನ್ನ ಆಯ್ಕೆ ಮಾಡೋದು ಒಂದು ಉತ್ತಮ ಆಯ್ಕೆ. ಒಳ್ಳೇದು ಡಾಕ್ಟರ್ ವಾಣಿಶ್ರೀ ಅವರೇ. ಇದುವರೆಗೂ ಒಂದು ನವಣೆಯ ಅಲ್ಲಿರತಕ್ಕಂತ ಪೋಷಕಾಂಶಗಳು, ಅದರ ಆಹಾರ ಸೇವನೆಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದಾವೆ ಅಂತಕ್ಕಂತ ವಿಚಾರ, ಜೊತೆಗೆ ಅದರಲ್ಲಿ ಇರ್ತಕ್ಕಂತ ತಳಿಗಳು ಯಾವ ರೀತಿ ಬಳಕೆ ಮಾಡ್ಬೇಕಿದೆ ಅನ್ನತಕ್ಕಂತ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟರೆ, ರೈತ ಬಾಂಧವರು ನಮ್ಮ ಮಹಿಳೆಯರು ಈ ನವಣೆಯ ಒಂದು ವಿಶೇಷತೆಯನ್ನ ಗಮನಿಸಿ ತಮ್ಮ ದಿನನಿತ್ಯದ ಆಹಾರದಲ್ಲಿ ನೀವು ಹೇಳಿದಂಗೆ ಪ್ರತಿನಿತ್ಯ ಒಂದು ಊಟ ಆದ್ರೂ ನವಣೆ ಊಟವನ್ನ, ನವಣೆ ಅನ್ನವನ್ನ ಊಟ ಮಾಡೋದ್ರ ಮುಖಾಂತರ ನಮ್ಮೆಲ್ಲರ ಆರೋಗ್ಯ ತಮ್ಮೆಲ್ಲರ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗತ್ತೆ. ಇಂಥ ವಿಚಾರವನ್ನ ನಮ್ಮ ಎಲ್ಲ ಕೇಳುಗರು ಗಮನಿಸಿದಂತೇವನ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನವಣೆ ಪೋಷಕಾಂಶಗಳು ಮತ್ತು ಅದರ ಸೇವನೆಯಿಂದ ದೊರೆಯುವ ಅನುಕೂಲತೆಗಳ ಕುರಿತು ಲಿಂಗಸೂರು ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾ ವಿಜಿ ಪಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಾದ್ಯಂತ ನಾಳೆ ದಿನ ಯಾವುದೇ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಗರಿಷ್ಠ ಉಷ್ಣಾಂಶ 40 ಮತ್ತು ಕನಿಷ್ಠ ಉಷ್ಣಾಂಶ 24 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 31 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಜೊತೆಗೆ ಮಣ್ಣಿನ ಸವಕಳಿಯೂ ಕೂಡ ಕಡಿಮೆ ಆಗ್ತದೆ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲಹ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದ್ರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೊಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗೆ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ml ಮಿಥೈಲ್ ಯೂಜಿನಾಲ್ ಮತ್ತು 1 ml ಮೆಲೆಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ml ದ್ರಾವಣವನ್ನು ಬಳಸಬೇಕಾಗ್ತದೆ. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಆಗಾಗ ಕೋಳಿ ಹಿಕ್ಕಿಗಳನ್ನು ತೆಗೆದು ಹಾಕಬೇಕು. ಇದರಿಂದ ಅಮೋನಿಯಾ ಶೇಖರಣೆಯಾಗುವುದು ತಪ್ಪುತ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಬೇಕು. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಕಾಣಬೇಕು. ಪ್ರತಿ ವರ್ಷವೂ ಗಂಟಲೆ ಬೇನೆ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗಿರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ತಪ್ಪದೇ ಹಾಕಿಸಬೇಕು. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡೆಗಳಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಾಗುವುದಲ್ಲದೆ ಕ್ರಮವಾಗಿ ಎಮ್ಮೆಗಳು ಬೆದೆಗೆ ಬರಲು ಸಹಾಯ ಆಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಪಶುವೈದ್ಯರನ್ನು ಕೃಷಿ ಇಲಾಖೆಯ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:25. ಜನಪದ ಗೀತೆಗಳ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಅರುಲಿ ಗ್ರಾಮದ ರಾಘವಯ್ಯ ದಾಸರ್ ಅವರಿಂದ ಏಕತಾರಿ ಪದಗಳು. ಸಭಾ ಕಲ್ಪತರ ಒಂದೇ, ಸಭಾ ಕಲ್ಪತರ ಒಂದೇ, ವೇದ ಸಾಕೇಪತ ಜೀವಿತ ಶಾಸ್ತ್ರ ಪುಷ್ಪ ಸಮಾವಿತ ವಿಗ್ರಹ ಸ್ವಾಮಿತ. ಜನ್ಮ ಕಷ್ಟ ಬಡತನವಾ. ಬರಬಹುದು. ಪುರಾಣ ಚಿತ್ತ